अरे चमक चमक चाम चुटको चांस दोरिके रो होइया छनक छनक चाम पटको छम पे दरुबुले बैया होइया रे होइया होइया होइ होइया रम सैयन दैया होइया रे होइया होइया होइया यारे तसा दिया चाम चाम चक चाम चक चाम चाम त्वरगा इच्चे नी ललसम चाम चाम चक चाम चक चाम चाम छोरवे अरे चमक चमक चाम चुटको चांस दोरी करो होइया हे छनक छनक चाम पटको पटको छम पे दरुगुले बैया ಸೀಗ ಸೊಗಸು ಸೂಡಯ್ಯಾಗು ರಾಗವೆಂದು ಸಾಗೇ ದೆಟ್ಟಾಗಯ್ಯ ಪಂಧಂ ವೇಸ್ತಾವಾ ಅಲ್ಲೇ ಅಂದ ಚಮಕ ಚಮಕ ಚಾಮ್ ಚುಟ್ಟುಕೋ ಚುಟ್ಟುಕೋ ಚಾನ್ಸ್ ದೊರಿಕೆರೋ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯ ಹೊಯ್ಯಯ್ಯಾರೆ ಸಸ್ತಿಯ ಹೊಯ್ಯಾರೆ ಹೊಯ್ಯ ಹೊಯ್ಯ ಹೊಯ್ ಹೊಯ್ಯಾರಂ ಸೈಯಂದಯ್ಯ ಚಾಮ್ ಚಾಮ್ ಚಕ ಚಾಮ್ ಚಕ ಚಾಮ್ ಚಾಮ್ ಸೊರಬೇಸೆ ಸೈ ಮರಿ ಕೊಂಚಂ ಚಾಮ್ ಚಾಮ್ ಚಕ ಚಾಮ್ ಚಕ ಚಾಮ್ ಚಾಮ್ ಸೊರಗಾಯಿ ಚೈ ನೀಲಲ್ಸಂ ಚಾನ್ಸ್ ದೊರಿಕರೋ ಹೊಯ್ಯ ಚನಕ ಚನಕ ಚಾಮ್ ಪಟ್ಟುಕೋ ಪಟ್ಟುಕೋ ಚಂಪೆ ದರುಗುಲೆ ದಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯ ಹೊಯ್ ಹೊಯ್ಯಾರಂ ಸೈಯಂದಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯ ಹೊಯ್ಯಯ್ಯಾರೆ ತಸಂದಿಯ ಚಾಮ್ ಚಾಮ್ ಚಕ ಚಾಮ್ ಚಕ ಚಾಮ್ ಚಾಮ್ ತೊರಗಾಯಿ ಚೈ ನೀಲಲ್ಸಂ ಚಾಮ್ ಚಾಮ್ ಚಕ ಚಾಮ್ ಚಕ ಚಾಮ್ ಚಾಮ್ ತೊರಬೇಸೆ ಸೈ ಮರಿ ಕೊಂಚಂ ಅರೆ ಚಮಕ ಚಮಕ ಚಾಮ್ ಚುಟ್ಟುಕೋ ಚುಟ್ಟುಕೋ ಚಾನ್ಸ್ ದೊರಿಕರೋ ಹೊಯ್ಯ ಚನಕ ಚನಕ ಚಾಮ್ ಪಟ್ಟುಕೋ ಪಟ್ಟುಕೋ ಚಂಪೆ ದರುಗುಲೆ ಬೈಯ್ಯ